ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದಕ್ಕಾಗಿ ವಿಶ್ವ ಜೇನುನೊಣಗಳ ದಿನವನ್ನು ಆಚರಿಸಲಾಗುತ್ತಿದೆ. ಈ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು 2020 ರಾಷ್ಟ್ರೀಯ ಜೇನುನೊಣಗಳ ಪಾಲನೆ ಮತ್ತು ಜೇನುನೊಣಗಳ ಪ್ರಚಾರ ಕಾರ್ಯ ಆರಂಭವಾಯಿತು. ಜೇನುನೊಣಗಳ ಸಾಕಣೆ ಕಾರ್ಯವನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ರೂಪದಿಂದ ಅಭಿವೃದ್ಧಿಗೊಳಿಸುವುದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಈ ಕಾರ್ಯಕ್ಕೆ ಪ್ರೋತ್ಸಾಹಿಸುವುದೇ ಜೇನು ಕ್ರಾಂತಿ ದಿನದ ಉದ್ದೇಶ. ಈ ಅವಶ್ಯಕತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು 2020 ರಾಷ್ಟ್ರೀಯ ಜೇನು ಉತ್ಪಾದಕರ ಮತ್ತು ಜೇನು ಕೃಷಿಕರ ಉತ್ಪಾದನಾ ಘಟಕ ಪ್ರಾರಂಭವಾಯಿತು. ಜೇನುಹುಳು ಸಾಕಾಣಿಕೆಯನ್ನ ಕಾರ್ಯರೂಪಕ್ಕೆ ತರುವುದೇ ಇದರ ಸ್ಪಷ್ಟ ಉದ್ದೇಶವಾಗಿತ್ತು. ಜೇನು ಸಾಕಾಣಿಕೆಯ ಕಾರ್ಯವನ್ನ ವೈಜ್ಞಾನಿಕ ಮತ್ತು ತಾಂತ್ರಿಕ ರೂಪದಿಂದ ಬಳಸುವುದೇ ಇದರ ಉದ್ದೇಶವಾಗಿದೆ. ಜೇನುನೊಣಗಳ ಸಾಕಾಣಿಕೆಯಿಂದ ದೊರಕುವ ಉತ್ಪನ್ನಗಳಾದ ಜೇನುತುಪ್ಪ, ಜೇನುಮೇಣ, ರಾಯಲ್ ಜೆಲ್ಲಿ ಮತ್ತು ಪೌಲಿನ್ ಮಕರಂದ ಮುಂತಾದವುಗಳನ್ನು ಬಹಳಷ್ಟು ಕ್ಷೇತ್ರದಲ್ಲಿ ಉಪಯೋಗಿಸಲಾಗುವುದು. ಮಾನ್ಯ ಪ್ರಧಾನಮಂತ್ರಿಯವರ ಪ್ರೋತ್ಸಾಹದಿಂದ ಮತ್ತು ಕೃಷಿ ಮಂತ್ರಿಯವರ ಮಾರ್ಗದರ್ಶನದಿಂದ ಇಂದು ರಾಷ್ಟ್ರೀಯ ಜೇನು ನೊಣ ಸಾಕಣೆ ಮತ್ತು ಜೇನು ಕೃಷಿ ಸಫಲತೆಯನ್ನು ಪಡೆದಿದೆ. ಇದು ಕೇವಲ ದೇಶದ ಕೃಷಿಕರ ವರಮಾನವನ್ನ ಹೆಚ್ಚಿಸುವ ಸಾಧನವಾಗಿರದೆ ಬಹಳಷ್ಟು ಜನರ ಜೀವನವನ್ನ ಉತ್ತಮಗೊಳಿಸುವ ಜೊತೆ ಜೊತೆಗೆ ದೇಶದ ಆರ್ಥಿಕತೆಯ ವಿಕಾಸದಲ್ಲೂ ಪಾಲ್ಗೊಂಡಿದೆ. 2013-14 2021-22 ಜೇನುತುಪ್ಪದ ಉತ್ಪಾದನೆ 74,000 metric tons 133,000 metric tons ಅಧಿಕವಾಯಿತು. ಜೇನುತುಪ್ಪದ ರಫ್ತು 28,000 metric tons 74,000 metric tons ಹೆಚ್ಚಾಯಿತು. ವಿಶ್ವದಲ್ಲಿಯೇ ಪ್ರಖ್ಯಾತವಾದ 3 ಪರೀಕ್ಷಾ ಪ್ರಯೋಗಾಲಯಗಳು ಮತ್ತು 31 ಸಣ್ಣ ಜೇನುತುಪ್ಪ ಪರೀಕ್ಷಾ ಪ್ರಯೋಗಾಲಯಗಳು ಸ್ಥಾಪಿತವಾದವು. ರಾಷ್ಟ್ರೀಯ ಜೇನುನೊಣ ಸಾಕಾಣಿಕೆ ಮತ್ತು ಜೇನುತುಪ್ಪ ಘಟಕದ ಸಾರ್ಥಕತೆಯನ್ನು ಪ್ರಚಾರದ ಉದ್ದೇಶಕ್ಕಾಗಿ ಅಲ್ಲ, ಇದರ ಸಫಲತೆಯನ್ನು ಅನುಭವಿಸಿದವರ ವಿಷಯಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ಯಮುನಾನಗರದ ಸುಭಾಷ್ ಕಾಂಬೋಜ್ ಅವರು ಜೇನುನೊಣಗಳ ಸಾಕಾಣಿಕೆಯಿಂದಾಗಿ ದೇಶವ್ಯಾಪಿ ಪ್ರಚಾರದಲ್ಲಿದ್ದಾರೆ. ಸುಭಾಷ್ ಜೀನೆ ವೈಜ್ಞಾನಿಕ ತರೀಕೆ ಸೇ ಮಧುಮಕ್ಖಿ ಪಾಲನ್ ಕಾ ಪ್ರಶಿಕ್ಷಣ ಲಿಯಾ. ಇಸ್ಕೆ ಬಾದ್ ಉನ್ಹೊನೆ ಕೇವಲ 6 ಬಾಕ್ಸ್ ಕೆ ಸಾಥ್ ಅಪ್ನಾ ಕಾಮ್ ಶುರು ಕಿಯಾ ಥಾ. ಸುಭಾಷ್ ಕಾಂಬೋಜ್ ಅವರು ಹೀಗೆನ್ನುತ್ತಾರೆ, ನಾನು 1990 ಜೇನು ಕೃಷಿಯನ್ನ 2 ಪೆಟ್ಟಿಗೆಯಿಂದ ಪ್ರಾರಂಭಿಸಿದೆ. ಆದರೆ ಈಗ ಸುಮಾರು 4,200 ಪೆಟ್ಟಿಗೆಗಳಿವೆ. ಹೆಚ್ಚು ಕಡಿಮೆ 17 ಜೇನುತುಪ್ಪವನ್ನ ತಯಾರು ಮಾಡುತ್ತೇನೆ, ವಿವಿಧ ಪ್ರದೇಶಗಳಿಂದ ಸಂಗ್ರಹಿಸುತ್ತೇನೆ. ಇದಲ್ಲದೆ ಜೇನು ಪೆಟ್ಟಿಗೆ ತಯಾರಿಕಾ ಘಟಕವಿದೆ, ಮೇಣದ ಶೀಟ್ ತಯಾರಿಕಾ ಘಟಕವಿದೆ. ಪ್ರತಿದಿನ 20 metric tons ಜೇನುತುಪ್ಪ ತಯಾರು ಮಾಡುತ್ತೇನೆ. ಈಗ ಹೆಚ್ಚು ಕಡಿಮೆ 1,00,000 kg ಜೇನುತುಪ್ಪವನ್ನ ಉತ್ಪಾದಿಸುತ್ತೇನೆ. ನಾನು ನನ್ನ ಸ್ವಂತ ಉಪಯೋಗಕ್ಕಾಗಿ ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೆ. ಆದರೆ ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಆಯಿತು ಹಾಗೂ ಜೇನುತುಪ್ಪದ ಉತ್ಪಾದನೆಯೂ ಜಾಸ್ತಿ ಆಯಿತು. ಇದರಿಂದ ವೃತ್ತಿಯಾಗಿ ನಾನು ಆ ಕೆಲಸವನ್ನು ಪ್ರಾರಂಭಿಸಿದೆ. ಇವತ್ತಿನ ದಿನ ಹೆಚ್ಚು ಕಡಿಮೆ 1,500 ಪೆಟ್ಟಿಗೆಗಳಲ್ಲಿ ಜೇನುನೊಣಗಳ ಸಾಕಾಣಿಕೆಯನ್ನು ಮಾಡುತ್ತಿದ್ದೇನೆ. ಹೆಚ್ಚು ಹೆಚ್ಚು ಜನ ಈ ಮಿಷಿನ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಈ ಮಿಷನ್ ನಾರಿ ಶಕ್ತಿಯನ್ನು ಇನ್ನೂ ಹೆಚ್ಚು ಸಶಕ್ತ ಮಾಡುವುದರಲ್ಲಿಯೂ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಇದುವರೆಗೆ ಮಹಿಳೆಯರ 184 ಸ್ವಯಂ ಸಹಾಯಕ ಸಮೂಹಗಳನ್ನು ಇದರೊಂದಿಗೆ ಸೇರಿಸಿಕೊಳ್ಳಲಾಗಿದೆ. ಈ ರೀತಿಯಲ್ಲಿ ಜೇನು ಕ್ರಾಂತಿ ಪೋರ್ಟಲ್ನಲ್ಲಿ 13,000 ಹೆಚ್ಚಿನ ಜೇನುನೊಣ ಸಾಕುವವರು ಮತ್ತು 21,00,000 ಜೇನು ಹುಳುಗಳ ಕಾಲೋನಿಗಳು ನೋಂದಣಿಯಾಗಿವೆ. ಇಂದು ಭಾರತವು ಪ್ರಾಕೃತಿಕ ಜೇನುತುಪ್ಪದ 6ನೇ ಅತಿ ದೊಡ್ಡ ರಫ್ತು ಮಾಡುವ ದೇಶವಾಗಿದೆ. ಭಾರತವು ಜೇನುನೊಣಗಳ ಸಾಕಾಣಿಕೆ ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ತೋಟಗಾರಿಕೆಯಲ್ಲಿ ಸಾವಯವ ಕೃಷಿಯನ್ನು ಹೇಗೆ ಮಾಡಬಹುದು ಎಂಬ ವಿಷಯದ ಬಗ್ಗೆ ಜಿ ಕುಸುಮ ಅವರೊಂದಿಗೆ ಮಾತುಕತೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ ಕುರಿತು ಜಿ ಕುಸುಮ ಅವರು ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳೋಣ. ಸಾವಯವ ಕೃಷಿ ಅಂದ್ರೆ ಬರೀ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಪರಿಕರಗಳನ್ನ ಹೊರತುಪಡಿಸಿ ಸಾವಯವ ಪರಿಕರಗಳನ್ನು ಬಳಸಿ ಮಾಡುವಂತ ಕೃಷಿ ಅಷ್ಟೇ ಅಲ್ಲ. ಇದು ಒಂದು ಪರಿಪೂರ್ಣವಾದ ಕೃಷಿ ಪದ್ಧತಿ. ಇಲ್ಲಿ ಮಣ್ಣಿನ ಆರೋಗ್ಯ ಮತ್ತೆ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ನೀರ್ ನಿರ್ವಹಣೆ ಇರ್ಬೋದು ಅಥವಾ ಸಾವಯವ ಪರಿಕರಗಳ ಬಳಕೆ ಇರ್ಬೋದು, ಮತ್ತೆ ತಮ್ಮ ಜಮೀನಲ್ಲೇ ಸಿಗುವಂತ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಬಳಸ್ಕೊಂಡು ಅಲ್ಲೇ ಅದರ ಪರಿವರ್ತನೆ ಮಾಡಿ ಅದನ್ನ ಅಗತ್ಯ ರೀತಿಯಲ್ಲಿ ಬಳಸುವ ಅಂಶನ ನಾವಿಲ್ಲಿ ಗಮನಿಸಬಹುದು. ಅದಲ್ಲದೆ ಬೆಳೆ ಪರಿವರ್ತನೆ ಇರುತ್ತೆ, ಅಂತರ ಬೆಳೆ ಇರುತ್ತೆ, ಮಿಶ್ರ ಬೆಳೆ ಇರುತ್ತೆ, ಇದನ್ನೆಲ್ಲವನ್ನು ಅಳವಡಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಾಡಿ ಸುಸ್ಥಿರವಾಗಿ ಏನ್ ಕೃಷಿ ಮಾಡ್ತಾನಲ್ಲ ಅದನ್ನ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಸ್ಥಳೀಯವಾಗಿ ಏನ್ ಸಂಪನ್ಮೂಲಗಳು ಸಿಗುತ್ತೋ ಅದನ್ನ ತನಗೆ ಬೇಕಾದಂತ ಅಗತ್ಯ ಕೃಷಿಯಲ್ಲಿ ಬಳಸ್ಕೊಳ್ಳೋದು ಬೇಕು, ಜಮೀನಲ್ಲೇ ಮಾಡ್ಕೋಬೇಕು. ನಂತರ ನೈಸರ್ಗಿಕ ಸಂಪನ್ಮೂಲ ಏನಿದೆ, ಮಣ್ಣು ನೀರು, ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಅಂದ್ರೆ ಈಗ ನೀರನ್ನ ಇಂಗಿಸಲಿಕ್ಕೆ ಸಣ್ಣ ಸಣ್ಣ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದು, ಮತ್ತೆ ಭೂಮಿಗೆ ಕವರ್ ಕ್ರಾಪ್ ಆತರದೆಲ್ಲ ಇದು ಮಾಡಿದ್ರೆ ತೇವಾಂಶ ಕೂಡ ನಷ್ಟ ಆಗುತ್ತೆ, ಸೂಕ್ಷ್ಮ ಜೀವಿಗಳ ವೃದ್ಧಿನೂ ಚಟುವಟಿಕೆ ಚೆನ್ನಾಗುತ್ತೆ. ಆತರದನ್ನ ಸಾವಯವ ಕೃಷಿ ಅಂದ್ರೆ ಒಂದು ವ್ಯಾಪಕವಾದ ವ್ಯಾಖ್ಯಾನ ಇದೆ. ಹೌದು, ಬರೀ ಸಾವಯವ ವಸ್ತುಗಳನ್ನ ಬಳಸಿ ಮಾಡುವಂತ ಕೃಷಿ ಒಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಪರಿಸರಕ್ಕೆ ತೊಂದರೆ ಆಗದಂಗೆ ನಮ್ಮಲ್ಲಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಮಾಡುವಂತ ಕೃಷಿ ಅಂತ ಹೇಳ್ಬೋದು. ಹೌದು ಸರ್, ಬರೀ ನಾವು ಹೊರಗಡೆಯಿಂದ ತಂದ್ಬಿಟ್ಟು ಎರೆಹುಳ ಗೊಬ್ಬರ ಸಿಗ್ತದೆ, ಬೇವಿನುಂಡಿ ಸಿಗ್ತದೆ, ಅದ್ ತಂದು ಇಲ್ಲಿ ಹಾಕ್ಬಿಟ್ರೆ ನನ್ ಸಾವಯವ ಕೃಷಿ ಅಂತ ಹೇಳಕ್ ಬರಲ್ಲ. ಅದು ಸಾವಯವ ಕೃಷಿನೇ ಅಲ್ಲ, ಇದು ಸ್ವಾವಲಂಬಿ ಕೃಷಿ. ಸ್ವಾವಲಂಬಿ ಕೃಷಿ ಒಂದು, ಜೊತೆಗೆ ತಮ್ಮ ಜಮೀನಲ್ಲಿ ಏನು ತ್ಯಾಜ್ಯ ವಸ್ತುಗಳು ಸಿಗುತ್ತಲ್ವ ಅದನ್ನ ಬಳಸ್ಕೊಂಡು ಹೊರಗಡೆಯಿಂದ ಇನ್ಪುಟ್ಸ್ ನ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಹಾಕುವಂತ ಕೃಷಿ ಅಲ್ಲ ಇದು. ಸೊ ಹಾಗಾಗಿ ತನಗೆ ಬೇಕಾದಂತಹ ಸಾವಯವ ಪರಿಕರನ್ನು ಮಾಡ್ಕೊಳ್ಳಿಕ್ಕೆ ತನ್ನ ಬದುಗಳಲ್ಲೇನೆ ಗಿಡಗಳನ್ನ ಗ್ಲಿರಿಸಿಡೆ ಇರ್ಬೋದು ಅಥವಾ ಬೇರೆ ಬೇರೆ ಗಿಡಗಳು, ಸೊಪ್ಪು ಗಿಡಗಳನ್ನ ಬೆಳೆಸ್ಕೋಬಹುದು, ಮತ್ತೆ ಕವರ್ ಕ್ರಾಪ್ ನ ಹಾಕ್ಬಹುದು, ಈ ನಮ್ಮ ಡ್ಯಾಂಚ ಇರ್ಬೋದು, ಸೆಣಬು, ಈ ತರದ ಬಳಸ್ಕೊಂಡು ಅಲ್ಲೇ ಕಾಂಪೋಸ್ಟ್ ಮಾಡ್ಕೊಂಡು ಅಲ್ಲೇ ಮಾಡುವಂತ ಕೃಷಿ. ಇದಕ್ಕೆ ಇಂತ ರೀತಿ ನೀತಿಗಳು ವಿಧಿ ವಿಧಾನಗಳು ಏನು ಇಲ್ಲ, ಅವರಿಗೆ ಯಾವ್ದು ಅನುಕೂಲ ಆಗುತ್ತೋ ಅವ್ರ ಸ್ಥಳೀಯವಾಗಿ ಏನ್ ಸಂಪನ್ಮೂಲ ಸಿಗುತ್ತೆ ಎಲ್ಲ ಬಳಸ್ಕೊಂಡು ಮಾಡುವಂತ ಕೃಷಿ, ಅಲ್ಲಿ ಬಳಸ್ಕೊಂಡು ಮಾಡ್ಬೇಕು. ಆದ್ರೆ ನಮ್ಮ ಪೋಷಕಾಂಶಗಳು ಬ್ಯಾಲೆನ್ಸ್ ಆಗಿದೆ ಅನ್ನೋದು ಒಂದು ಗಮನದಲ್ಲಿ ಇಡಬೇಕು. ಮತ್ತೆ ಸಾವಯವ ಕೃಷಿ ಸೋಮಾರಿಗಳಿಗಂತೂ ಅಲ್ಲ, ಇದು ಮುಖ್ಯವಾಗಿ ಇಲ್ಲಿ ಬಹಳ ಡೆಡಿಕೇಶನ್ ಬೇಕಾಗುತ್ತೆ, ಮತ್ತೆ ಟೈಮ್ ಟು ಟೈಮ್ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ, ಮತ್ತೆ ಕೆಲಸ ಜಾಸ್ತಿ ಇಲ್ಲಿ, ಪರಿವಾರದ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ಬೇಕಾಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಅವರು ಪಶು ಸಂಗಮನೆ ಇರ್ಬೋದು, ಕೋಳಿ ಸಾಗಾಣಿಕೆ ಇರ್ಬೋದು, ಮೀನ್ ಸಾಗಾಣಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಇವೆಲ್ಲವೂ ಕೂಡ ಇದರದ ಅಂಗಗಳು. ಇವೆಲ್ಲರದ ಸಮ್ಮಿಲನೇ ಸಾವಯವ ಕೃಷಿ, ಒಂದು ರೀತಿ ಕ್ರಿಯಾಶೀಲ ಕೃಷಿ ಅಂತ ಹೇಳ್ಬೋದು. ಹೌದು ಸಾವಯವ ಕೃಷಿ. ಹೌದು ಹೌದು. ಇನ್ನ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಎಷ್ಟು ಮಟ್ಟಿಗೆ ಅಳವಡಿಸಬಹುದು ಅಂತೀರಿ? ತೋಟಗಾರಿಕೆಯಲ್ಲಿ ಬಹಳ ಸುಲಭ ಅಳವಡಿಸ್ಕೊಳ್ಳಿಕ್ಕೆ ಸಾವಯವ ಕೃಷಿನ. ಹೇಗಂದ್ರೆ ಬಹುಕಾಲಿಕ ಬೆಳೆಗಳು ಇರ್ತವೆ, ಬಹುವಾರ್ಷಿಕ ಬೆಳೆಗಳು ಇರ್ತವೆ, ಹಣ್ಣಿನ ಗಿಡಗಳಾಗಬಹುದು. ಹೌದು, ಅದರಲ್ಲಿ ನಿಮ್ಗೆ ಅದು ಮಲ್ಚಿಂಗ್ ಮಾಡೋದ್ರಿಂದ ಹಿಡಿದು ಅದು ಸ್ವಲ್ಪ ನಿಧಾನ ಇರೋದ್ರಿಂದ ನಮ್ಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ಸಿಗುತ್ತೆ. ಜೊತೆಗೆ ನಮ್ಗೆ ಈ ರಾಸಾಯನಿಕವಾಗಿ ಏನ್ ಬೆಳೆದಿರ್ತೀವೋ ಅದಕ್ಕೆ ಕಂಪ್ಯಾಟಬಲ್ ಇರುವಂತ ಈಳೆ ನಮ್ಗೆ ಸಿಗುತ್ತೆ, ತುಂಬಾ ಏನು ಕಮ್ಮಿ ಹೋಗೋದಿಲ್ಲ. ಇನ್ನ ನಮ್ಮ ಮಲ್ನಾಡ್ ಏರಿಯಾದಲ್ಲೆಲ್ಲ ನೀವು ನೋಡಿರ್ಬೋದು, ಅಡಿಕೆಯಲ್ಲೆಲ್ಲ ಅವರು ರಾಸಾಯನಿಕ ಗೊಬ್ಬರ ಬಹಳ ಕಮ್ಮಿ ಬಳಸೋದು, ಅಲ್ಲಿ ಒಳ್ಳೆ ಬೆಳೆನ ತಗೊಳ್ತಾ ಇದಾರೆ ಅವರು. ಕೃಷಿ ಬೆಳೆಗಿಂತ ತೋಟಗಾರಿಕೆ ಬೆಳೆಯಲ್ಲಿ ಇನ್ನೂ ತುಂಬಾ ಸುಲಭವಾಗಿ ನಾವು ಬಳಸಬಹುದು. ಈ ಪೆರಿನಿಯಲ್ಸ್ ಕ್ರಾಪ್ಸ್ ಅಲ್ಲಂತೂ ಇನ್ನೂ ಸೂಕ್ತ, ಯಾಕಂದ್ರೆ ಅಲ್ಲಿ ನಾವು ಕವರ್ ಕ್ರಾಪ್ಸ್ ಹಾಕೊಳ್ಳಿಕ್ಕೆ ಜಾಗ ಇರುತ್ತೆ ನಮ್ಗೆ, ಸ್ಪೇಸಿಂಗ್ ಎಲ್ಲ ಇರುತ್ತೆ, ಅದರಿಂದ ಅದು ಹೆಚ್ಚು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯಾವ ಬೆಳೆಗಳಲ್ಲಿ ಅಳವಡಿಸಿಕೊಬಹುದು ಅಂತ ಸಾವಯವ ಕೃಷಿಯನ್ನ? ಈ ಬೆಳೆ ಆ ಬೆಳೆ ಅಂತ ಏನ್ ಬರೋದಿಲ್ಲ ಸರ್, ಎಲ್ಲಾ ಬೆಳೆಯಲ್ಲೂ ಬೆಳಿಬಹುದು. ಏನಪ್ಪಾ ಅಂದ್ರೆ ನಿಮಗೆ ಆ ಕೆಲಸ ಮಾಡೋ ಶಕ್ತಿ ಇರಬೇಕು, ಪೇಷನ್ಸ್ ಇರಬೇಕು. ಮುಖ್ಯವಾಗಿ ತರಕಾರಿ ಬೆಳೆ ಆಗ್ಬಹುದು ಅಥವಾ ನಮ್ಮ ತೋಟದ ಬೆಳೆಗಳಾಗಬಹುದು, ಹಣ್ಣಿನ ಬೆಳೆಗಳು, ಎಲ್ಲಾ ಬೆಳೆಗಳಲ್ಲೂ ನಾವು ಅಳವಡಿಸ್ಕೊಂಡು ಖಂಡಿತವಾಗ್ಲಿ ಸರ್. ಯಾಕಂದ್ರೆ ಬಾಳೆ ಬೆಳೆದಿದ್ದಾರೆ, ನಾವು ಕಂಪೇರ್ ಮಾಡಿದೀವಿ ಅದನ್ನ, ನಾನು ತೀರ್ಥಳ್ಳಿಯಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದೆ, ಆವಾಗ ನಾವು ನೋಡಿದೀವಿ ಬಾಳೆ ಸಾವಯವ ಬೆಳೆದಿರೋ ಬಾಳೆಗೂನು ರಾಸಾಯನಿಕ ಬೆಳೆದಿರೋ ಬಾಳೆಗೂನು ತುಂಬಾ ಏನು ಇಳುವರಿಯಲ್ಲಿ ವ್ಯತ್ಯಾಸ ಇಲ್ಲ. ಜೊತೆಗೆ ಇದನ್ನ ತಿನ್ಲಿಕ್ಕೆ ನಮ್ಗೆ ಖುಷಿ ಆಗುತ್ತೆ, ತಲೆಯಲ್ಲೂ ಕೂಡ ಕೆಮಿಕಲ್ಸ್ ಇಂದ ಫ್ರೀ ಅನ್ನೋದು ಬಂದ್ಬಿಟ್ಟು ಬಾಳೆ ಚೆನ್ನಾಗಿ ಬೆಳಿಬಹುದು, ತೆಂಗು ಮಾಡಬಹುದು, ಅಡಿಕೆ ಮಾಡಬಹುದು, ಸಪೋಟ ಮಾಡಬಹುದು, ಮಾವು ಮಾಡಬಹುದು, ಮತ್ತೆ ತರಕಾರಿ ಬೆಳೆ ಬಂದ್ರೆ ಟೊಮ್ಯಾಟೋನು ಸಹ ಬೆಳಿಬಹುದು. ತಂತ್ರಜ್ಞಾನ ಅಭಿವೃದ್ಧಿಪಡಿಸಿ. ಹೌದು ಹೌದು ಹೌದು, ಖಂಡಿತವಾಗ್ಲೂ ಇದೆ. ಇನ್ನ ಇದಕ್ಕಾಗಿ ವಿಶೇಷವಾದ ತಳಿಗಳನ್ನು ಬಳಸ್ಕೋಬೇಕಾಗುತ್ತೆ ಸಾವಯವ ಕೃಷಿಗೆ. ವಿಶೇಷ ತಳಿ ಅನ್ನೋಕ್ಕಿಂತ ಇಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ನಾಟಿ ತಳಿಗಳಿಗೆ. ಅದನ್ನ ಹೇಗಂತೀವಿ ಅಂದ್ರೆ ಓಪನ್ ಪಾಲಿನೇಟೆಡ್, ಮುಕ್ತ ಪಕ್ಷ ಇರುವಂತ ತಳಿಗಳನ್ನ ರೈತರೇ ತಮ್ಮ ಜಮೀನಲ್ಲೇ, ಒಂದ್ ಎಕರೆಯಲ್ಲಿ ನೀವು ಟೊಮ್ಯಾಟೋ ಬೆಳೆದಿರ್ತೀರಂದ್ರೆ ಅದ್ರಲ್ಲಿ ಒಂದು 20-25 ಗಿಡ ಯಾವ್ದು ಚೆನ್ನಾಗಿ ಬಂದಿರುತ್ತೆ ಈಲ್ಡ್, ಅದನ್ನ ಸೆಲೆಕ್ಟ್ ಮಾಡಿ ಅದರಿಂದ ಬೀಜ ಮಾಡಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದೇ ತರ ಎಲ್ಲದ್ರಲ್ಲೂ ಅದು ತುಂಬಾ ಉತ್ತಮವಾಗಿ ನಿಮ್ಗೆ ಇಳುವರಿ ಕೊಡುತ್ತೆ. ಈ ಹೊಸ ಹೊಸ ಹೈಬ್ರಿಡ್ಸ್ ಕಿಂತನು ಅದು ನಿಮ್ಗೆ ಸ್ಥಳೀಯ ತಳಿಗಳು ಒಳ್ಳೆ ಸೂಕ್ತವಾಗಿರುತ್ತೆ. ಕೆಲವೊಂದೆಲ್ಲ ಹೈಬ್ರಿಡ್ಸ್ ಸಹ ನೀವು ಬೆಳಿಬಹುದು ಸಾವಯವಕ್ಕೆ, ಅದೇನು ಬರೋದಿಲ್ಲ ಅಂತಲ್ಲ, ಆದ್ರೆ ಇದು ಬೆಸ್ಟ್, ಚೆನ್ನಾಗಿ ಹೊಂದ್ಕೊಳ್ತವೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನ ಸಾವಯವ ಕೃಷಿಯಲ್ಲಿ ನಾವು ಒಂದು ಮುಖ್ಯವಾದ ಅಂಶ ಪೋಷಕಾಂಶಗಳ ನಿರ್ವಹಣೆಗೆ ಏನೇನು ಬಳಸ್ಕೋಬಹುದು ಅಂತಾರೆ ಇಲ್ಲಿ ಮುಖ್ಯವಾಗಿ? ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಇದೆಯಲ್ಲ, ಬಹಳ ಮುಖ್ಯ. ಯಾವುದೇ ಗಿಡ ಇರಲಿ ಅದು, ಅದಕ್ಕೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಮತ್ತೆ ಪೊಟಾಶ್ ಇರ್ಬೋದು, ಅದು ನಮ್ಗೆ ಗಿಡ ಬೆಳಿಲಿಕ್ಕೆ ಮುಖ್ಯವಾದಂತ ಸಾರಜನಕ ಅಂತೂ ಬೆಳಿಲಿಕ್ಕೆ, ಬಾಕಿದೆಲ್ಲ ನಮ್ಗೆ ಇಳುವರಿಗೆ ಮತ್ತೆ ಅದಕ್ಕೆ ಗುಣಮಟ್ಟಕ್ಕೆ ಅವು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗೇನೆ ಈ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಬಹಳ ಇಂಪಾರ್ಟೆಂಟ್, ಅದನ್ನ ಸಮತೋಲನ ಕೊಡಬೇಕಾಗುತ್ತೆ. ಅದನ್ನ ನಾನ್ ಬರೀ ಸಾರಜನಕ ಇರುವಂತದ್ದೇ ಒಂದ್ ಯಾವ್ದೋ ಒಂದು ಗೊಬ್ಬರನ ಹಾಕ್ಬಿಟ್ಟೆ, ಈಗ ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರೆ ಅಂದ್ರೂ ಆಗಲ್ಲ. ಆ ಕೊಟ್ಟಿಗೆ ಗೊಬ್ಬರನ ಹೇಗ್ ತಯಾರು ಮಾಡಿರ್ತೀರಾ ಅನ್ನೋದು, ಅದ್ರಲ್ಲಿ ಸಾರಜನಕ ಕೊಡುವಂತ ಗಿಡಗಳನ್ನು ಹಾಕಿದಿರಾ, ಪೊಟ್ಯಾಶ್ ಫಾಸ್ಫರಸ್ ಅದ್ರಲ್ಲಿ ಜಾಸ್ತಿ ಇರುವಂತ ಗಿಡಗಳು, ಈ ಗ್ಲೇರಿಸಿಡ ಎಕ್ಸಾಂಪಲ್, ಅದ್ರಲ್ಲಿ ಪೊಟ್ಯಾಶ್ ಮತ್ತೆ ಫಾಸ್ಫರಸ್ ಅಂಶ ಇದೆ, ಅದೇ ತರ ನಸ್ಗುನಿ, ಹೌದೌದು ನಸ್ಗುನಿ, ಅದು ಪೊಟ್ಯಾಶ್ ರಿಚ್. ಅದೇ ತರ ನಮ್ ಭತ್ತದ್ದು ತೌಡು, ಅದು ಕೂಡ ಪೊಟ್ಯಾಶ್ ರಿಚ್. ಸುಟ್ಟಂತ ಬಿಳಿ ಬೂದಿ, ಅದು ಕೂಡ ಪೊಟ್ಯಾಶ್ ರಿಚ್. ಈ ತರದನ್ನ ನಾವು ಮಿಶ್ರಣ ಮಾಡಿ ಹಾಕೋದ್ರಿಂದ ಸಮತೋಲನ ಕಾಪಾಡಬಹುದು. ಇಲ್ಲ ಬರೀ ನಾವು ಸಾರಜನಕ ಹಾಕ್ಬಿಟ್ವಿ, ಈ ಕಡೆ ರಂಜಕ ಮತ್ತೆ ಪೊಟ್ಯಾಶ್ ಹಾಕಿಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಆಗಿ ನಿಮ್ಗೆ ಈಲ್ಡ್ಗೆ ಹೊಡೆತ ಬೀಳ್ಬಹುದು, ಅದಲ್ದೆ ರೋಗ ಕೀಟಗಳ ಬಾಧೆನೂ ಜಾಸ್ತಿ ಆಗ್ಬಹುದು. ಪೋಷಕಾಂಶಗಳ ಸಮತೋಲನ ಕಾಪಾಡ್ಕೊಳ್ಳೋದು ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯ. ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೋಬೇಕು ಅಂದ್ರೆ ಯಾವ ಅಂಶಗಳ ಕಡೆ ಒತ್ತನ್ನು ಕೊಡಬೇಕಾಗುತ್ತೆ? ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ತಯಾರು ಮಾಡ್ಬೇಕಾದ್ರೆ ಫಸ್ಟ್ ನಾವು ಬೇರೆ ಬೇರೆ ತರದ ಗಿಡ ಮೂಲಿಕೆಗಳನ್ನ, ಗಿಡ ಅಂದ್ರೆ ನಮ್ಮಲ್ಲಿ ಬೆಳೆದಿರೋದೆ ಏನ್ ಕೃಷಿ ತ್ಯಾಜ್ಯ ವಸ್ತುಗಳಿದೆ ಜಮೀನ್ ಬದುಗಳಲ್ಲಿ, ಆ ತರ ವಸ್ತುಗಳನ್ನ ಬಳಸ್ಕೋಬೇಕು. ಜೊತೆಗೆ ಅದನ್ನ ಒಂದು ಪಿಟ್ ಮೆಥಡ್ ಅಲ್ಲಿ ಭೂಮಿ ಮೇಲಾದ್ರೂ ಆಗಿರ್ಬೋದು ಅದ್ರಲ್ಲೂ ಮಾಡಬಹುದು. ಅದು ಒಂದ್ ಎರಡಡಿ ಎತ್ತರ, ನಾಲ್ಕಡಿ ಅಗಲದಲ್ಲಿ, ಉದ್ದ ಬಂದ್ಬಿಟ್ಟು ಅನುಕೂಲಕ್ಕೆ ತಕ್ಕಂತೆ ಆ ರೀತಿಯಲ್ಲಿ ಲೇಯರ್ ಬೈ ಲೇಯರ್, ಅಂದ್ರೆ ಈಗ ತೆಂಗಿನ ಗರಿ ಇದೆ ಕೆಳಗಡೆ ಪದರದಲ್ಲಿ ಹಾಕ್ಬೇಕು, ಅದ್ರ ಮೇಲೆ ಗಂಜಲ ಇದ್ರೆ ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಗಂಜಲ ನಮ್ ಕಳಿಲಿಕ್ಕೆ ಅನುಕೂಲ ಮಾಡುತ್ತೆ. ಹೌದು, ಅದ್ರ ಮೇಲ್ಗಡೆ ನಮ್ ಹುಲ್ಲುಗಳು ದರಗುಗಳು ಅವಿದ್ರೆ ಅದನ್ನ ಹಾಕ್ಬಹುದು, ಅದ್ರ ಮೇಲ್ಗಡೆ ಮತ್ತೆ ಸಗಣಿ ಗಂಜಲ ಹಾಕ್ಬೇಕು ಒಂದ್ ಲೇಯರ್, ಆಮೇಲೆ ಅದ್ರ ಮೇಲ್ಗಡೆ ಹಸಿ ಹುಲ್ಗಳು ಅವು ಇದ್ರೆ ಅದನ್ನ ಹಾಕಿ, ಆಮೇಲೆ ಸ್ವಲ್ಪ ಜಮೀನಿನ ಮಣ್ಣು ಮತ್ತೆ ಸಗಣಿ ರಾಡಿನ ಬಳಸ್ಕೊಂಡು ಎರಡು ಸರಿ ತಿರುವಾಗ ಹಾಕ್ಬೇಕಾಗುತ್ತೆ. ಆಮೇಲೆ ಮೂರ್ ತಿಂಗಳಲ್ಲಿ ಉತ್ತಮವಾದ ಗೊಬ್ಬರನ ಬಳಸ್ಕೋಬಹುದು. ಇದು ಕಾಂಪೋಸ್ಟ್ ಮುಖ್ಯವಾಗಿ ನೀರು ನಿಲ್ಬಾರದಲ್ಲಿ, ನೀರು ನಿಂತ್ರೆ ಬಸ್ತೋಗ್ಬಿಡುತ್ತೆ. ಹೌದು, ಅದೊಂದು ಬಹಳ ವಿಶೇಷವಾದ ಅಂಶವನ್ನ ಹೌದು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಹೌದು, ಮತ್ತೆ ಇದೇ ತ್ಯಾಜ್ಯ ವಸ್ತುಗಳನ್ನ ಎರೆ ಗೊಬ್ಬರ ತಯಾರು ಮಾಡೋದಕ್ಕೂ ಬಳಸ್ಕೋಬಹುದು. ಹೌದು ಸರ್, ಎರೆಹುಳ ಗೊಬ್ಬರ ತಯಾರು ಮಾಡಿಯಲ್ಲಿ ಈ ಮಲ್ನಾಡು ಮತ್ತೆ ಅತಿ ಮಳೆ ಬೀಳೋ ಪ್ರದೇಶದಲ್ಲಿ ನಾವು ಅವರಿಗೆ ಟ್ಯಾಂಕ್ ಮೆಥಡ್ ಅಲ್ಲಿ ಹೋಗಿ ಅಂತೀವಿ, ತೊಟ್ಟಿಗಳನ್ನು ಕಟ್ಟಿಕೊಂಡು ಮೇಲ್ಗಡೆ ಚಾವಣಿಗಳನ್ನು ಬಳಸ್ಕೊಂಡು ಎರೆಹುಳನ್ನ ಮಾಡಿ ಉತ್ತಮವಾದ ಗುಣಮಟ್ಟದ ಎರೆಹುಳನ್ನು ಮಾಡಬಹುದು ಅಂತ. ಇದು ನಮ್ ಕಾಂಪೋಸ್ಟ್ ಗೊಬ್ಬರಕ್ಕಿಂತನೂ ಸ್ವಲ್ಪ ನ್ಯೂಟ್ರಿಷನಲಿ ಜಾಸ್ತಿ ಇರುತ್ತೆ ಒಂದು, ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಒಂದ್ ವರ್ಷ ತಗೊಳ್ಳುತ್ತೆ, ಅದೇ ಎರೆಹುಳ ಗೊಬ್ಬರ ಮೂರ್ ತಿಂಗಳಲ್ಲೇ ಅದು ಗಿಡಕ್ಕೆ ಉಪಯುಕ್ತ ಆಗುತ್ತೆ. ಸೊ ಅದು ಡಿಫ್ರೆನ್ಸ್ ಅಷ್ಟೇ. ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಎರೆಹುಳ ಗೊಬ್ಬರ ಮಾಡ್ಕೊಂಡ್ರೆ ಅದನ್ನ ಬಿಟ್ಬಿಟ್ಟು ನೀವು ಜಾಸ್ತಿ ಖರ್ಚು ಮಾಡ್ತಾ ಇದೀರಂದ್ರೆ ಅವಾಗ ಬೆಳೆ ತೆಗೆದಿದ್ದಕ್ಕೂ ಖರ್ಚು ಮಾಡಿದ್ದಕ್ಕೂ ಸಮಾಸಮ ಆಗ್ಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ಇದಕ್ಕೆಲ್ಲ ಖರ್ಚು ಮಾಡಬಾರ್ದು, ತಮ್ಮ ಜಮೀನಲ್ಲೇ ಮಾಡ್ಕೋಬೇಕಿದು. ಇನ್ನ ಜೀವಾಮೃತ ಬಳಸ್ತಾ ಇದಾರೆ ಇವತ್ತು ರೈತ ಬಂಧುವರು, ಅದನ್ನ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಜೀವಾಮೃತ ಬಹಳ ಒಳ್ಳೆಯ ಸಾವಯವ ಪರಿಕರ, ಪೋಷಕಾಂಶಗಳನ್ನ ನೀಡುತ್ತೆ, ಜೊತೆಗೆ ರೋಗ ರುಜಿನಗಳನ್ನು ಸಹ ಕಡಿಮೆ ಮಾಡುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಜೀವಾಣುಗಳು ಉತ್ಪತ್ತಿ ಆಗ್ತವೆ, ಕೆಲವು ಫಂಗಲ್ ಡಿಸೀಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ನು ಸಹ ಕಂಟ್ರೋಲ್ ಮಾಡುತ್ತೆ. ಫಸ್ಟ್ ನಾವು 200 ಲೀಟರ್ ನೀರು ತಗೋಬೇಕು, ಅದರಲ್ಲಿ 10 ಕೆಜಿ ಸಗಣಿ ಮತ್ತೆ 10 ಕೆಜಿ ಗಂಜಲನ್ನ ಬಳಸ್ಕೋಬೇಕು, ಮತ್ತೆ 1-2 ಕೆಜಿ ದ್ವಿದಳ ಧಾನ್ಯಗಳ ಹಿಟ್ಟು ಅದನ್ನ ಬಳಸಿ, ಮತ್ತೆ 1 ಕೆಜಿ ಕರಿಬೆಲ್ಲ, ಕರಿ ಇದ್ರೆ ಒಳ್ಳೇದು. ನಾವು ಯಾವ ಜಮೀನಿಗೆ ಬಳಸ್ತಾ ಇದೀವಲ್ಲ ಆ ಜಮೀನ್ದು 1 ಹಿಡಿ ಮಣ್ಣು, ಇಷ್ಟನ್ನ ಹಾಕಿ 7 ದಿನಗಳ ಕಾಲ ಅದನ್ನ ಡೈಲಿ ಬೆಳಿಗ್ಗೆ ಮತ್ತೆ ಸಂಜೆ ತಿರುಗಿಸ್ತಾ ಇರಬೇಕು, ಒಂದು ಗೋಣಿಚೀಲದಿಂದ ಮುಚ್ಚಿಡಬೇಕು. ಆಮೇಲೆ ಸೂಕ್ಷ್ಮ ಜೀವಾಣುಗಳು ಮತ್ತೆ ಪೋಷಕಾಂಶಗಳ ಸಂಕೀರ್ಣ ಆಗುತ್ತೆ, ಅದನ್ನ ಎಲ್ಲ ಗಿಡಗಳಿಗೆ ಸ್ಪ್ರೇನು ಮಾಡಬಹುದು, ಜೊತೆಗೆ ನೀರ್ ಮುಖಾಂತರನು ಕೊಡಬಹುದು, ಗಿಡಗಳ ಬುಡಕ್ಕೂ ಸಹ ಹಾಕ್ಬಹುದು. ಬೀಜಾಮೃತದಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬಂದಂತ ರೋಗಾಣುಗಳು ಅವುಗಳನ್ನ ತಡೆಗಟ್ಟಲಿಕ್ಕೆ ಹೆಚ್ಚಾಗಿ ಇದನ್ನ ಬಳಸ್ತೀವಿ. ಇಲ್ಲಿ ಬಹಳ ಸಿಂಪಲ್ ಮೆಥಡ್, ಒಂದು 50 ಲೀಟರ್ ನೀರಿಗೆ 5 ಕೆಜಿ ಸಗಣಿನ ತೆಳುವಾದ ಬಟ್ಟೆಲಿ ಕಟ್ಟಿ ಇಳೆ ಬಿಡಬೇಕಾಗುತ್ತೆ. ಅದೇ ತರ ಒಂದು 250 ಗ್ರಾಂ ಸುಣ್ಣನ 1 ಲೀಟರ್ ನೀರಿಗೆ ಅದರಲ್ಲಿ ಅಲ್ಲೂ ಇಳೆ ಬಿಡಬೇಕಾಗುತ್ತೆ. ಮೇಲ್ಗಡೆ ಗಸಿ ತೆಗೆದು ನೀರಿಗೆ ಸೇರಿಸಿ ಅದರಲ್ಲಿ ಬೀಜಗಳನ್ನ ಮತ್ತೆ ಸಸಿಗಳ ಬುಡಗಳನ್ನ ಒಂದ್ 10 ನಿಮಿಷ ನೆನೆಸಿ ಆಮೇಲೆ ಬೀಜಗಳನ್ನ ನೆರಳಿನಲ್ಲಿ ಒಣಗಿಸಿ ಬಿತ್ತಿದ್ರೆ ಒಳ್ಳೆ ಮೊಳಕೆ ಹೊಡೆಯುತ್ತೆ, ಜೊತೆಗೆ ರೋಗಗಳಿಂದ ಪಡಿಬಹುದು. ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನ ಬಳಸ್ತಾರಲ್ಲ ಅದ್ರ ಬದಲಿ ಬೀಜಾಮೃತನ ಬಳಸ್ಕೋಬಹುದು. ಮುಖ್ಯವಾಗಿ ಇದು ಬೀಜ ಮತ್ತೆ ಸಸಿಗಳನ್ನ ಟ್ರೀಟ್ ಮಾಡಿ ಆಮೇಲೆ ನೆಡಲಿಕ್ಕೆ ಬಳಸುವಂತ. ಮತ್ತೆ ಇವತ್ತು ಜೀವಸಾರ ಘಟಕನು ಕೂಡ ಜನಪ್ರಿಯವಾಗ್ತಾ ಇದೆ, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ತುಂಬಾ ಉತ್ತಮವಾದ ಒಳ್ಳೆ ರೀತಿಯಲ್ಲಿ ಕಮ್ಮಿ ಖರ್ಚಿನಲ್ಲಿ ಕಮ್ಮಿ ಲೇಬರ್ ನ ಬಳಸುವಂತ ಒಂದು ಪದ್ಧತಿ. ಹಲವಾರು ಜಾತಿಯ ಗಿಡಗಳ ಎಲೆಗಳು ಸ್ಮೂತ್ ಆಗಿರುವಂತ ಸ್ಟೆಮ್ ಗಳನ್ನು ಬಳಸ್ತೀವಿ. ಎಕ್ಕ ಗಿಡ ಇರಬಹುದು, ಕಹಿಬೇವು ಗಿಡ ಇರಬಹುದು, ಕರಿಲಕ್ಕಿ ಇರಬಹುದು, ಗ್ಲೀರಿಸಿಡಿಯಾ ಅಥವಾ ನಮ್ಮಲ್ಲಿ ಸಿಗುವಂತ ತುಂಬೆಗಳು, ಸುಬಾಬುಲ್ಲು, ಗ್ಲೀರಿಸ್ ಎಲ್ಲಾ ಸಸ್ಯಗಳನ್ನ ಇದರಲ್ಲಿ ಹಾಕ್ತಿವಿ. ಗಂಜಲ ಹಾಕ್ತಿವಿ, ಸಗಣಿ ಹಾಕ್ತಿವಿ, ನೀರು ಬೇಕಾದ್ರೆ ಹುಳಿ ಮಜ್ಜಿಗೆನೂ ಸಹ ಬಳಸಬಹುದು, ಅದರಲ್ಲಿ ಬೆಲ್ಲನು ಸಹ ಬಳಸಬಹುದು. ನಮ್ಗೆ ಈಗ 2 ಎಕರೆ ಇದೆ ಅಂದ್ರೆ ಅದಕ್ಕೆ ತಕ್ಕನಾಗ ಅಳತೆಯಲ್ಲಿ ನಾವು ಮಾಡ್ಕೋಬಹುದು ಟ್ಯಾಂಕ್ನ. ಅದು ಒಂದ್ ಡೈಜೆಷನ್ ಟ್ಯಾಂಕ್ ಅಂತ ಹೇಳ್ತೀವಿ ಫಸ್ಟ್ ಮೆಥಡ್. ಅಲ್ಲಿ 45 ದಿನಗಳ ಅದನ್ನ ಕಳಿಲಿಕ್ಕೆ ಬಿಡ್ತೀವಿ. ಆವಾಗ ಅದರದೆಲ್ಲ ಆಲ್ಕಲೈಡ್ಸ್ ಇರ್ಬೋದು, ಬೇರೆ ಬೇರೆ ಪೋಷಕಾಂಶಗಳು ಎಲ್ಲ ಬಂದು ನೀರಲ್ಲಿ ಸೇರ್ಕೊಳ್ಳುತ್ತೆ. ಅದ್ 45 ದಿನ ಆದ್ಮೇಲೆ ಡಿಕಾಕ್ಷನ್ ಟ್ಯಾಂಕ್ ಅಂತ ಇನ್ನೊಂದು ಪಕ್ಕದಲ್ಲಿ ಮಾಡ್ಕೊಂಡಿರ್ತೀವಿ. ಅದು ಹೇಗೆ ಅಂದ್ರೆ ಫಿಲ್ಟರ್ ಒಳಗಡೆ ಸಿಸ್ಟಮ್ ಇದ್ದಿರ್ಬೇಕು, ಫಿಲ್ಟರ್ ಆಗಿ ಡಿಕಾಕ್ಷನ್ ಟ್ಯಾಂಕ್ ಹೋಗುತ್ತೆ. ಆ ಡಿಕಾಕ್ಷನ್ ಟ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಡ್ರಿಪ್ ಮೂಲಕನೋ ಅಥವಾ ಸ್ಪ್ರಿಂಕ್ಲರ್ ಮೂಲಕನೋ ಬೆಳೆಗಳಿಗೆ ಕೊಡಬಹುದು. ಬಹಳ ಈಸಿ ಆದಂತದ್ದು, ಸಿಂಪಲ್ ಮೆಥಡ್, ಒಬ್ಬರೇ ಹ್ಯಾಂಡಲ್ ಮಾಡೋದಂತೆ. ಇವತ್ತಿನ ಲೇಬರ್ ಪ್ರಾಬ್ಲಮ್ ಅಲ್ಲಿ ಇದು ಬೆಸ್ಟ್ ಮೆಥಡ್. ಪಂಚಗವ್ಯನು ಕೂಡ, ಪಂಚ ಅಂದ್ರೆ ಹಸುಗಳಿಂದ ಬಂದಂತ 5 ವಸ್ತು, ತುಪ್ಪ, ಸಗಣಿ, ಮೊಸರು, ಹಾಲು, ಗಂಜಲ, ಇದನ್ನ ಬಳಸ್ಕೊಂಡು ಮಾಡುವಂತದ್ದು. ಇದು ಬಹಳ ಸಿಂಪಲ್ ಮೆಥಡ್. ತುಪ್ಪ ಮತ್ತೆ ಸಗಣಿನ 5 ದಿನ ಕಲಸಿ ಕೋಬೇಕು, ಮೇಲ್ಗಡೆ ಮುಚ್ಚಬೇಕಾಗುತ್ತೆ ಒಂದು ಬಟ್ಟೆಯಿಂದ. ಅದನ್ನ ದಿನಕ್ಕೆ 2 ಸರಿ ಕಲಸ್ತಾ ಇರಬೇಕು. ಆಮೇಲೆ ಈ ಗಂಜಲ ಮತ್ತೆ ಹಾಲು ಮೊಸರು ಏನಿದೆಯಾ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಬೆಲ್ಲ ಹಾಕ್ಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆದ ಏನಾದ್ರು ಅಡಿಷನ್ ಮಾಡ್ಕೋಬಹುದು, ಅಂದ್ರೆ ನಮ್ ದ್ವಿದಳ ಧಾನ್ಯದ ಇರ್ಬೋದು, ಎಲ್ಲಾದ್ರೂ ಬಳಸ್ಕೋಬಹುದು. ಔಷಧ ಮಜ್ಜಿಗೆ ಹಾಕ್ತಾರೆ, ಕೆಲವರು ಎಳ್ನೀರ್ ಹಾಕ್ತಾರೆ, ಆ ತರದ್ದೆಲ್ಲಾನು ಹಾಕೋಬಹುದು. ಕಬ್ಬಿನ ಹಾಲು ಹಾಕ್ತಾರೆ. ಅದನ್ನೆಲ್ಲ 5 ದಿನ ಆದ್ಮೇಲೆ ಇದರ ಜೊತೆ ಮಿಶ್ರಣ ಮಾಡಿ ಅದನ್ನ ಒಂದ್ 15 ದಿನ ಇಟ್ಟು ಅದನ್ನ ನೀವು 1 ಲೀಟರ್ ಈ ರಸಾಯನ ಬರುತ್ತಲ್ಲ ಅಂದ್ರೆ 5 ಲೀಟರ್ ನೀರ್ ಹಾಕಿರ್ತೀವಿ. ಆ 1 ಲೀಟರ್ ಇಂದ 35 ಲೀಟರ್ಗೆ ತೆಳು ಮಾಡ್ಕೋಬೇಕು. ಸ್ಪ್ರೇ ಮಾಡಿದ್ರೆ ಅದು ಕೂಡ ಅಷ್ಟೇ, ನಮ್ಮ ಈ ಎಲ್ಲಾ ರೋಗ ರುಜಿನಗಳನ್ನು ತುಂಬಾ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಪೋಷಕಾಂಶನ ಒಳ್ಳೆ ರೀತಿಯಲ್ಲಿ ಕೊಡುತ್ತೆ. ಇನ್ನು ಜೈವಿಕ ಗೊಬ್ಬರಗಳನ್ನು ಯಾವ್ಯಾವ ಬಳಸ್ಕೋಬಹುದು ಅಂತ? ಸಾವಯವ ಪದ್ಧತಿನ ಬಳಸ್ಕೊಂಡು ಇವೆಲ್ಲ ತಯಾರಿ ಮಾಡಿದ್ರೆ ಜೈವಿಕ ಗೊಬ್ಬರಗಳು ಅಲ್ಲೇ ಬೆಳ್ಕೊಳ್ತಾವ ಕೆಲವೊಂದು. ಆದ್ರೆ ಸ್ವಲ್ಪ ಮೊದಲಿಗೆ ಹಾಕ್ಬೇಕಾಗುತ್ತೆ. ಅಜೋಸ್ಪೈರ್ಲಮ್ ಅಂತ ಒಂದು ಬರುತ್ತೆ, ಅಜೋಟೋಬ್ಯಾಕ್ಟರ್ ಅಂತ ಬರುತ್ತೆ. ಇವೆರಡು ಕೂಡ ಸಾರಜನಕನ ಸ್ಥಿರೀಕರಿಸುವಂತ ಒಂದು ಒಳ್ಳೆ ಗೊಬ್ಬರ. ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಮೊದಲಿಗೆ ಹಾಕ್ಬೇಕಾಗುತ್ತೆ. ಇನ್ನ ಎರಡನೇದಾಗಿ ನಮ್ಮ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಪಿ ಎಸ್ ಬಿ ಅಂತೀವಿ ಅದನ್ನ. ಅದೇನ್ ಮಾಡುತ್ತೆ ಅಂದ್ರೆ ಅದು ಸೆಟ್ ಆಫ್ ಒಂದು ಬ್ಯಾಕ್ಟೀರಿಯಾದ ಫಂಗಲ್ ಎರಡು ಗ್ರೂಪ್ ಬರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಈ ರಂಜಕನ ಗಿಡಗಳಿಗೆ ಒದಗಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡುತ್ತೆ. ಯಾಕಂದ್ರೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ನಮ್ಮ ಜಮೀನ್ ಮಣ್ಣಲ್ಲೇ ಇರುತ್ತೆ, ಅವೆಲ್ಲ ಸುಮಾರು ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ, ಈಸಿಯಾಗಿ ಗಿಡಕ್ಕೆ ಸಿಗೋದಿಲ್ಲ. ಅದನ್ನ ಅವೈಲೇಬಲ್ ಫಾರ್ಮ್ ಗೆ ಮಾಡ್ಕೊಡ್ತಿದ್ದು. ಈ ಪರಿಸರದಲ್ಲಿ ಮಣ್ಣಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ, ಅದನ್ನ ಗಿಡಗಳಿಗೆ ಒದಗಿಸಿಕೊಳ್ಳಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಜೊತೆಗೆ ವ್ಯಾಮ್ ಅಂತ ಹೇಳಿ ಇನ್ನೊಂದು ಗೊಬ್ಬರ ಇದೆ, ಶಿಲೀಂಧ್ರ ಬೇರು ಗೊಬ್ಬರ. ಹೌದು, ಶಿಲೀಂಧ್ರ ಬೇರು ಗೊಬ್ಬರ. ಅದರಲ್ಲಿ ನೀರ್ ಹಿಡಿದುಕೊಳ್ಳೋ ಶಕ್ತಿನ ಹೆಚ್ಚಿಸುತ್ತೆ, ಬರ ನಿರೋಧಕ ಶಕ್ತಿ. ಹೌದು ಹೌದು. ಅದರ ಜೊತೆಗೆ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಣ, ಎಸ್ಪೆಷಲಿ ಸತುನ ತುಂಬಾ ಚೆನ್ನಾಗಿ ಗಿಡಗಳಿಗೆ ಒದಗಿಸಲಿಕ್ಕೆ ಸಹಾಯ ಮಾಡುತ್ತೆ. ರೈಸೋಬಿಯಂ ಇದಾವೆ, ಅದು ಎಲ್ಲ ಬೇರ್ ಹೊಡಿಲಿಕ್ಕೆ, ಜರ್ಮಿನೇಷನ್ ಬರ್ಲಿಕ್ಕೆ. ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋದ್ರಿಂದಲೂ ಕೂಡ ರಂಜಕ ಪೂರೈಕೆ ಮಾಡಬಹುದು ನಾವು. ಹೌದು ಹೌದು. ಸೊ ಹೀಗೆ ಈ ಕಾಂಪೋಸ್ಟ್ ಮಾಡೋ ಟೈಮ್ ಅಲ್ಲೇ ಜೈವಿಕ ಗೊಬ್ಬರನು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರೈತರು ಹಾಕೊಂಡ್ರೆ ಗೊಬ್ಬರದ ಜೊತೆಗೆನೆ, ಆವಾಗ ಜೈವಿಕ ಗೊಬ್ಬರನ ಜಮೀನಿಗೆ ಬಳಸ್ಕೊಂಡ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಬೇಕಾಗುವಂತ ಪರಿಸರ ಅಂದ್ರೆ ಮಾಯಿಶ್ಚರ್ ಲೆವೆಲ್ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಗಿಡದ ಇದರ ಮೇಲ್ಗಡೆಯಿಂದ ಮುಚ್ಚಿಕೆ ಇರ್ಬೋದು ಎಲ್ಲ ಮಾಡಿದ್ರೆ ಅಲ್ಲೇ ಜೈವಿಕ ಗೊಬ್ಬರಗಳು ವೃದ್ಧಿ ಆಗ್ತವೆ. ಇನ್ನು ಮುಖ್ಯವಾಗಿ ಕೀಟಪೀಡೆಗಳ ನಿರ್ವಹಣೆಗೆ ಏನೇನು ಬಳಸ್ಕೋಬಹುದು ಅಂತೀರಿ? ಸಾವಯವ ಪದ್ಧತಿಯಲ್ಲಿ ನಾವು ಕೀಟ ನಿರ್ವಹಣೆಗೆ ಬಂದ್ರೆ ಇದು ತುಂಬಾ ದೊಡ್ಡ ಅಂಶ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಚಾಲೆಂಜಿಂಗ್ ಅಂಶ. ಇಲ್ಲಿ ಕೀಟ ಬಂದ್ಬಿಟ್ಟಿದೆ, ಈಗ ರೋಗ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಸಾವಯವ ಸಸ್ಯಜನ್ಯಗಳನ್ನ ಬಳಸಿ ನಾನು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಬಂದಿದ ಮೇಲೆಲ್ಲ ನಾವು ಯೋಚನೆ ಮಾಡೋದು. ಬರಕ್ಕಿಂತ ಮುಂಚೆನೆ ಅದಕ್ಕೆ ಈ ಅಗತ್ಯ ಕ್ರಮಗಳನ್ನ ಮಾಡ್ಬಿಟ್ರೆ ಕೀಟ ಮತ್ತೆ ರೋಗದ ಬಾಧೆನೆ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಸಮಗ್ರವಾಗಿ ಮಾಡ್ಕೊಂಡ್ಬರ್ಬೇಕು. ಹೌದು ಹೌದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಮೀನಿನ ಮಣ್ಣು ಯಾವ ತರ ಇದೆ ಅದನ್ನ ನಾವು ಫಸ್ಟ್ ವಿಶ್ಲೇಷಣೆ ಮಾಡಿಸ್ಕೋಬೇಕು, ಅದಕ್ಕೆ ಅನುಗುಣವಾಗಿ ಬೆಳೆನ ಬೆಳಿಬೇಕು. ನೀರು ಅಷ್ಟೇ, ಯೋಗ್ಯ ಇದೆಯಾ ಇದು ಬೆಳೆ ಬೆಳಿಲಿಕ್ಕೆ ಅನ್ನೋದನ್ನ ಮುಖ್ಯವಾಗಿ ನೋಡ್ಬೇಕು. ಅಲ್ಲಿ ಸ್ವಲ್ಪ ಪ್ರಮಾಣ ನಾವು ನಿರ್ವಹಣೆ ಮಾಡ್ದಂಗೆ. ಆ ನಂತರ ಬಂದ್ರೆ ಮಾಗಿ ಉಳುಮೆ ಮಾಡೋದ್ರಿಂದ ಗೊಬ್ಬರದ ಹುಳಗಳದು ಅಥವಾ ಬೇರೆ ಬೇರೆ ಹುಳಗಳದು ಮೊಟ್ಟೆಗಳು ಹೊರಗ್ ಬಂದು ಆ ಟೆಂಪರೇಚರ್ ತಡ್ಕೊಳಕಾಗ್ದೇನೆ ಅಲ್ಲೇ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ಸಸಿಗಳು ತಳಿಗಳ ಆಯ್ಕೆ ಬಹಳ ಮುಖ್ಯವಾಗಿರುತ್ತೆ. ಇನ್ನ ಸಂಗಾತಿ ಬೆಳೆಗಳಂತ ನೀವು ಕೇಳಿರ್ಬೋದು. ಟೊಮ್ಯಾಟೊ ಅಲ್ಲಿ ಚೆಂಡು ಹೂವನ್ನು ಬೆಳೆದು ಟೊಮ್ಯಾಟೊ ಬೋರ್ ಅನ್ನ ಇದ್ ಮಾಡ್ತೀವಿ. ಅದೇ ತರ ಮತ್ತೆ ಬೆಳೆ ಪರಿವರ್ತನೆ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಈಗ ಒಂದೇ ಜಾತಿಯ ಬೆಳೆಗಳನ್ನ ಬೆಳೆದ್ವಿ, ಟೊಮ್ಯಾಟೊ ಆಲೂಗಡ್ಡೆ ಅದೇ ತರ ಬೆಳೆದ್ವಿ, ಮತ್ತೆ ಮುಂದಿನ ಸೀಸನ್ ಅಲ್ಲೂ ಅದೇ ಬೆಳೆ ಬೆಳೆದ್ವಿ, ಹಾಗಿದ್ರೆ ಒಂದೇ ತರದ ಕೀಟಗಳು ಮತ್ತೆ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬೆಳೆ ಪರಿವರ್ತನೆ ಮಾಡಬೇಕು. ನೆಕ್ಸ್ಟ್ ಬೇರೆ ಜಾತಿ ಜೋಳನೋ ಇನ್ನೊಂದು ಆ ಜಾತಿಗೆ ಹೋದ್ರೆ ಅವಾಗ ಕೆಲವೊಂದು ಕೀಟಗಳು ಅಲ್ಲೇ ಕಂಟ್ರೋಲ್ ಆಗುತ್ತೆ. ಹಾಗೆ ಬೆಳೆ ನಿರ್ವಹಣೆ, ಸ್ಪೇಸಿಂಗ್ ಇರ್ಬೋದು, ಮತ್ತೆ ಬೆಳಕು ಹೇಗೆ ಬೀಳ್ತದೆ ಆ ಗಿಡಕ್ಕೆ ಅದ್ರ ಮೇಲೂ ಸಹ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಪರೋಪಜೀವಿಗಳ ಬೆಳೆ, ಈಗ ಗೋನಿಯೋಸಸ್ ಅಂತ ಒಂದು ಬರುತ್ತೆ, ಅದು ನಮ್ ಕ್ಯಾಟರ್ಪಿಲ್ಲರ್ನ ತೆಂಗಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಹಾಗೆ ಲೇಡಿ ಬರ್ಡ್ ಬಿಟ್ಲ್ ಇದೆ, ಹೌದು ಆತರದನ್ನ ನಾವು ಬಳಸ್ಕೋಬಹುದು. ಮತ್ತೆ ಕೀಟಕಾಶಕಗಳು, ಫಿರೋಮನ್ ಟ್ರಾಪ್ಸ್ಗಳು ಆತರ ಎಲ್ಲ ಬರುತ್ತೆ, ಈ ಪತಂಗ ಮತ್ತೆ ಚಿಟ್ಟೆ ಜಾತಿ ಹುಳಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಗೆ ಜೈವಿಕ ನಿಯಂತ್ರಣಗಳು, ಟ್ರೈಕೋಡರ್ಮಾ ಮತ್ತೆ ಸುಡೋಮನಸ್ ಅನ್ನೋದು, ಮೆಟರೈಸಿಯಂ, ಬ್ಯಾಸಿಲಸ್, ಈ ತರದೆಲ್ಲ ಕೆಲವು ಸೆಟ್ ಆಫ್ ಅಂದ್ರೆ, ಹೌದು ಈಗ ಟ್ರೈಕೋಡರ್ಮಾ ಬಂದ್ಬಿಟ್ಟು ಶಿಲೀಂಧ್ರದಿಂದ ಆದಂತ ರೋಗಗಳನ್ನ ತಡೆಗಟ್ಟುತ್ತೆ. ಅಲ್ಲಿ ಸುಡೋಮನಸ್ ಬಂದ್ಬಿಟ್ಟು ಶಿಲೀಂಧ್ರ ಮತ್ತೆ ಬ್ಯಾಕ್ಟೀರಿಯಾ, ಬಾಳೆಯಲ್ಲಿ ರಾಡೋಫೈಲಸ್ ಅನ್ನೋದು ಒಂದು ನಿಮಾಟೋಡ್ ಇದೆ ಜಂತುಳು, ಅದನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಅದೇ ತರ ಮೆಟರೈಸಿಯಂ ಇರ್ಬೋದು, ಅದು ಮೆಟರೈಸಿಯಂ ಬೇರುಳನ್ನು ಕಂಟ್ರೋಲ್ ಮಾಡುತ್ತಂತ ಇದಿದೆ. ಸೊ ಈ ತರದೆಲ್ಲನ ಬಳಸ್ಕೊಂಡು ನಾವು ಕಂಟ್ರೋಲ್ ಮಾಡಬಹುದು. ಜೊತೆಗೆ ಕೆಲವೊಂದು ಸಸ್ಯಜನ್ಯಗಳಿದೆ, ಬೇವಿನ ಬೀಜ ಕಷಾಯ ಇರ್ಬೋದು, ಲಕ್ಕಿ ಸೊಪ್ಪು ಇದೆ, ಎಕ್ಕದ ಸೊಪ್ಪು ರಾತ್ರಿ ಎಲ್ಲ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಸ್ಪ್ರೇ ಮಾಡಿದ್ರೆ ಗೆದ್ದಲನ್ನು ಕಂಟ್ರೋಲ್ ಮಾಡಬಹುದು. ಬೇವಿನ ಎಣ್ಣೆ ಇದೆ, ಹೊಂಗೆ ಎಣ್ಣೆ ಇದೆ. ಹೊಂಗೆ ಎಣ್ಣೆ ಅಂತೂ ಎಲ್ಲಾ ಈ ಹೀರೋ ಅಂತ ಗುಣದ ಜಾತಿ ಹುಳಗಳು ಇರ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಲ್ಯಾಂಟ್ ಅನ್ನೋದಿಂದ ಕಂಟ್ರೋಲ್ ಮಾಡುತ್ತೆ. ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈ ತರದೆಲ್ಲ ನಮ್ ದಿನನಿತ್ಯದಲ್ಲಿ ನಾವು ಏನ್ ಬಳಸ್ತೀವಲ್ಲ ಅದನ್ನ ಅದರ ರಸ ತೆಗೆದು ಅದರ ಸಮ್ಮಿಲನ ಮಾಡಿ ಒಂದು ಸಮಗ್ರ ರೀತಿಯಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಮಲ್ನಾಡ್ ಕಡೆಯಲ್ಲಿ ನೀವು ಕೇಳಿರ್ಬೋದು ಕಾಸರ್ಕ ಸೊಪ್ಪು ಅಂತ ಹೇಳ್ತಾರೆ, ಕಾಸರ್ಕ ಸೊಪ್ಪನ್ನ ನುಸಿ ಕಂಟ್ರೋಲ್ ಮಾಡ್ಲಿಕ್ಕೆ ಬಳಸ್ಕೊಂಡಿದ್ದಾರೆ. ನಾನ್ ನೋಡಿದೀನಿ ರೈತರ ತೋಟನು ನೋಡಿದೀನಿ. ಹಾಗೇನೆ ನಮ್ಮ ಮುಕ್ಕುಡ್ಕ ಅಂತ ಆ ಕಡೆ ಬರುತ್ತೆ, ಅದನ್ನು ಬಳಸ್ಕೊಳ್ತಾರೆ. ಹಾಗೆ ಹಲವಾರು ಜಾತಿಯ ಇದ್ರು ಸೀತಾಫಲದ ಎಲೆಯನ್ನು ಬಳಸ್ತಾರೆ, ಪಪ್ಪಾಯ ಬೀಜನ ಬಳಸ್ತಾರೆ, ಅದನ್ನ ರುಬ್ಬಿ ಹಂಗೆ ಬೇರೆ ಬೇರೆ ಫಾರ್ಮುಲೇಷನ್ಸ್. ಇದು ಇಷ್ಟೇ ನಾನ್ ಹೇಳೋದು ಅಥವಾ ಇನ್ ಒಬ್ರು ಯಾರೋ ನಾವು ಹೇಳ್ತೀವಿ ಅಂತಲ್ಲ, ರೈತರದೇ ಪ್ರಯೋಗ ಇದು. ರೈತರೇ ತಮ್ಮಲ್ಲಿ ಏನ್ ಸಿಕ್ಕಿ ಏನ್ ಕಂಟ್ರೋಲ್ ಮಾಡಬಹುದು ಅನ್ನೋದು ತಾವೇ ಮಾಡ್ಕೋಬಹುದು, ರೈತರೇ ಸೈಂಟಿಸ್ಟ್ ಇಲ್ಲಿ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಆ ಉತ್ಪನ್ನಗಳಿಗೆ ಸರಿಯಾದಂತ ಬೆಲೆ, ಅದು ಪಡ್ಕೋಬೇಕು ಅಂದ್ರೆ ದೃಢೀಕರಣ ಆಗತ್ತೆ ಅಂತ ತಾವು ಹೇಳ್ತಾ ಇರ್ತೀರಾ, ಈ ದೃಢೀಕರಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ರಾಸಾಯನಿಕವಾಗಿ ಬೆಳೆದಿರುವಂತ ಟೊಮ್ಯಾಟೋನ್ ಇದೆ, ಸಾವಯವಾಗಿ ಬೆಳೆದಿರೋ ಟೊಮ್ಯಾಟೋನ್ ಇದೆ, ನೋಡಿದ ತಕ್ಷಣ ಗೊತ್ತಾಗಲ್ಲ, ಅದಕ್ಕೆ ಬಹಳ ಅನುಭವ ಬೇಕು. ಅದ್ ನಿಜವಾಗ್ಲೂ ಸಾವಯವ ಪದ್ಧತಿಯಲ್ಲೇ ಬೆಳೆದಂತ ಒಂದು ಸಾಕ್ಷ್ಯಾಧಾರ ನೀಡುವುದೇ ದೃಢೀಕರಣ, ಮತ್ತೇನು ಅಲ್ಲ ಅದು. ಅದು ಏನಾಗಿದೆ, ಅಪೇಡಾದಿಂದ ರೆಕಗ್ನೈಸ್ಡ್ ಕೆಲವು ಏಜೆನ್ಸಿಗಳು ಸಂಸ್ಥೆಗಳಿದಾವೆ, ಅವು ಸರ್ಟಿಫೈ ಮಾಡ್ತವೆ. ರೈತರು ಪ್ರತ್ಯೇಕವಾಗಿ ಹೋದಾಗ ಸ್ವಲ್ಪ ಅದ್ರ ದೃಢೀಕರಣದ್ದು ಇದು ಜಾಸ್ತಿ ಆಗುತ್ತೆ. ಹಾಗಾಗಿ ಗುಂಪು ದೃಢೀಕರಣ ಬಹಳ ಒಳ್ಳೇದು. ಈಗ ಒಂದೇ ಮೈಂಡ್ ಇರೋ ಅಂತ ಕೃಷಿಕರು ಒಟ್ಟಿಗೆ ಸೇರಿ ಗುಂಪು ದೃಢೀಕರಣ ಮಾಡಿದ್ರೆ ಹಂತವಾಗಿ ಅದನ್ನ ಅದೇನು ವೆಚ್ಚ ಇದೆಯಲ್ಲ ಅದು ಸ್ವಲ್ಪ ಕಮ್ಮಿ ಬರೆಸಬಹುದು. ಈ ದೃಢೀಕರಣ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆನ ತಗೋಬಹುದು. ಶ್ರೋತೃಗಳೇ, ಇದುವರೆಗೆ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿಯನ್ನು ಹೇಗೆ ಮಾಡಬಹುದು ಎಂಬ ವಿಷಯದ ಬಗ್ಗೆ ಜಿ ಕುಸುಮಾ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ರೈತ ಬಂಧವರೇ, ಇವತ್ತಿಗೆ ಇಲ್ಲಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ, ನಂತರ ಅರಣ್ಯದ ಪ್ರಾಮುಖ್ಯತೆ ಮತ್ತು ಅರಣ್ಯ ಇಲಾಖೆಯ ಸಸಿ ವಿತರಣಾ ಕಾರ್ಯಕ್ರಮ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿ ಮಯೂರ್ ಕಾರ್ವೀಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕಿರುಗೆರೆ ಈಗ ನಿಧನ ಸುದ್ದಿ. ಬಾಡಗರಕೇರಿ ಗ್ರಾಮ ಚೋನೀರ ಕಾಶಿಕಾಳಯ್ಯ 91 ವಯಸ್ಸಿನಲ್ಲಿ ಮರಣಪಟ್ಟಿತು. ಚೋನೀರ ಕಾಶಿಕಾಳಯ್ಯ ಎಂಗಡಕೇರಿ ಕಾರ್ಯ ನಾಳೆ ಪೊಲಕ 11:30 ಬಾಡಗರಕೇರಿ ಒಕ್ಕ ತೋಟಗಳ ನಡಪಂದು ಒಕ್ಕ ಕರಾರಿಚ್ಚಿಟ್ಟಿತು. ಆವಂದೂರು ನಿವಾಸಿ ನಿವೃತ್ತ ಏರ್ಫೋರ್ಸ್ ಉದ್ಯೋಗಿ ಪಟ್ಟಡ ಪ್ರಭಾಕರ ಅವರು 74 ವರ್ಷ ಪ್ರಾಯದಲ್ಲಿ ಇಂದು ಪೂರ್ವಾಹ್ನ 11:00 ನಿಧನರಾದರು. ಪಟ್ಟಡ ಪ್ರಭಾಕರ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:00 ಆವಂದೂರು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕೆ ಇಲಾಖೆನ ಕೂಡು ಕೂಟಲಿ. ಇದೇ ತಿಂಗಳ ತಾರೀಕು 26-28 ಮುಟ ಮೂರು ದಿನ ಮಡಿಕೇರಿ ಹಾಪ್ಕಾಂಪ್ಸ್ನ ಅಂಗಳಲ್ಲಿ ಮಾವು ಮತ್ತೆ ಹಲಸು ಮೇಳ ಏರ್ಪಾಡಾಟು. ಮೇಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು ಹಿಂಗೆ ಸುಮಾರು ಜಿಲ್ಲೆಗಳಿಂದ ಮಾವು ಬೆಳೆಗಾರರು ಬಂದು ಮೇಳಲ್ಲಿ ಭಾಗವಹಿಸಿವೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಜಿಲ್ಲೆನ ಪೊನ್ನಂಪೇಟೆ ತಾಲೂಕಿನ ದೇವರಪುರ ಗ್ರಾಮ ಪಂಚಾಯಿತಿ ಸೇರುವ ದೇವರಪುರ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಮತ್ತೆ ಭದ್ರಕಾಳಿ ದೇವರ ಬೇಡು ಕುಂಡೆ ಹಬ್ಬ ನಾಳೆ ನಡೆದಿದೆ. ಈ ನಿಟ್ಟಿನಲ್ಲಿ ಹಬ್ಬನ ಸರಿಯಾಗಿ ನಡೆಸಿಕೆ, ಶಾಂತಿನ ಕಾಪಾಡಿಕೆ ಇಂದು ಮಧ್ಯರಾತ್ರಿ 12:00 ನಾಳೆ ಮಧ್ಯರಾತ್ರಿ 12:00 ಮುಟ ಗೋಣಿಕೊಪ್ಪ ಮತ್ತೆ ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಲಿ ಎಲ್ಲಾ ತರಹದ ಕಳ್ಳಂಗಡಿ, ಬಾರ್, ಹೋಟೆಲ್, ಕ್ಲಬ್, ರೆಸ್ಟೋರೆಂಟ್ಗಳಲ್ಲಿ ಎಲ್ಲಾ ತರಹದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಆದೇಶ ಹೊರಡಿಸಿದರು. ಕೊಡಗು ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಚರಣಾ ಸಮಿತಿ, ಕೊಡಗು ಪ್ರೆಸ್ ಕ್ಲಬ್ ಆರೋಗ್ಯ ಸಮಿತಿ, ಕೊಡಗು ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘ, ಹಿಯರಿಂಗ್ ಸ್ವಿಚ್ ಇಂಪ್ಲಾಂಟ್ ಕ್ಲಿನಿಕ್, ಶ್ರೀದೇವಿ ಮೆಡಿಕಲ್ ಸೆಂಟರ್ ಮೂರ್ನಾಡ್ ಈ ಎಲ್ಲವರ ಕೂಡು ಕೂಟಲಿ. ಇದೇ ತಿಂಗಳ ತಾರೀಕು 27 ಬೆಳಿಗ್ಗೆ 10:00 ಸಾಯಂಕಾಲ 4:00 ಮುಟ ಮೂರ್ನಾಡ್ನ ಶ್ರೀದೇವಿ ಮೆಡಿಕಲ್ ಸೆಂಟರ್ ಆಸ್ಪತ್ರೆಯಲ್ಲಿ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಶಿಬಿರದಲ್ಲಿ ಶೀತ, ಕೆಮ್ಮುಲು, ನೆಗಡಿ, ಜ್ವರ, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ, ಬಿಪಿ, ಶುಗರ್, ಮೂಳೆಗೆ ಸಂಬಂಧಪಟ್ಟ ಎಲ್ಲ ತರಹದ ಚಿಕಿತ್ಸೆ, ಕೆಮ್ಮಿ, ಮೂಗು, ದೊಂಡೆ ಹಂಗೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಆಯುರ್ವೇದ ಮತ್ತು ಅಲೋಪತಿ ಚಿಕಿತ್ಸೆಗಳೊಟ್ಟಿಗೆ ಪುಕ್ಸಟೆ ತಪಾಸಣೆ ಹಂಗೆ ಚಿಕಿತ್ಸೆಯನ್ನು ಕೊಟ್ಟವೆ. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳ್ಳಕ್ಕಂತ ಆಯೋಜಕರು ತಿಳಿಸಿದರು. ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ಕಡೆಯಿಂದ ಮಡಿಕೇರಿ ಮೈತ್ರಿ ಪೊಲೀಸ್ ಭವನದಲ್ಲಿ ಇದೇ ತಿಂಗಳ ತಾರೀಕು 30 ಮತ್ತು 31 ಎರಡು ದಿನ ಬೆಳಿಗ್ಗೆ 9:30 ಸಾಯಂಕಾಲ 4:00 ಉಂಟ ಸ್ಪರ್ಶ ಔಟ್ರೀಚ್ ಜಂಬರ. ಮಿಲಿಟರಿ ಪಿಂಚಣಿ ತಗೊಂತಿರುವ ಮಾಜಿ ಸೈನಿಕರ ಮತ್ತು ಅವರ ಕುಟುಂಬದವರ ತೊಂದರೆ ತಾಪತ್ರೆಗಳ ಸಭೆ ಏರ್ಪಾಡಾಟುತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಕುಶಾಲನಗರ ವಲಯದ ಮೀನುಕೊಲ್ಲಿ ಶಾಖೆನ ವ್ಯಾಪ್ತಿನ ಅಬ್ಬೆತ್ಮಂಗಲ, ಅತ್ತಿಮಂಗಲ, ಸಂಪಿಗೆಕೊಲ್ಲಿ, ಕಾಟಿಬಾಣೆ, ಬೆಟ್ಟದ ಕಾಡು, ನೆಲ್ಲಿಹುದಿಕೇರಿ, ಬರಡಿ, ಒಂಟಿ ಅಂಗಡಿ, ವಾಲ್ನೂರು, ತ್ಯಾಗತ್ತೂರು, ಅರೆಕಾಡು ಭಾಗಗಳಲ್ಲಿ ನೆಲೆ ನಿಂತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮತ್ತೆ ನಾಡಿದು ಎರಡು ದಿನ ನಡೆದಿದೆ. ಆದ್ದರಿಂದ ಕಾಫಿ ತೋಟದ ಮಾಲೀಕರು, ಕೆಲಸದವರು, ವಾಹನ ಸವಾರರು, ಸಾರ್ವಜನಿಕರು ತುಂಬಾ ಎಚ್ಚರದಿಂದ ಇರಕುತ್ತ ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆನ ಹೊತ್ತುಲಿ ಆಗುವಂತಹ ಕಷ್ಟಗಳ ಸರಿಯಾಗಿ ನಿರ್ವಹಣೆ ಮಾಡಿಕೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಯಾರಾಟು. ಭೂಕುಸಿತ, ಪ್ರವಾಹ, ಮಳೆ ಹಾನಿ, ಭೂಮಿಯಲ್ಲಿ ನೀರು ಹರಿಯುವ ಸದ್ದು, ಭೂಮಿಯಲ್ಲಿ ಹೊಸದಾಗಿ ಬಂದಿರುವ ಬಿರುಕುಗ ಕಂಡ್ರೆ ಹಂಗೆ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರ್ಗೈದ್ದರೆ ಜಿಲ್ಲಾ ವಿಪತ್ತು ನಿರ್ವಹಣಾ ನಿಯಂತ್ರಣ ಕಾಂಬರೆನ ಸಂಖ್ಯೆ 08-272-22-1077 ಇಲ್ಲರೆ 22-1099 ಈ ಸಂಖ್ಯೆಗೆ ಮಾಹಿತಿ ಕೊಡಕುತ್ತ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿತ್ತು. ಮಡಿಕೇರಿ ಸರ್ಕಾರಿ ಸುರೇಂದ್ರಜಿ ಕಾಲೇಜಲ್ಲಿ 2023-24 ಸಾಲಿನ ಬಿಎ, ಬಿಕಾಂ, ಬಿಬಿಎ ಪದವಿ ಕ್ಲಾಸ್ಗಳಿಗೆ ಸೇರಿಕೆ ಅರ್ಜಿ ಕರೆದೊಳತ್ತ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ತಿಳಿಸಿದರು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 30 ಬೆಳಿಗ್ಗೆ 10:00 ಜಿಲ್ಲಾ ಪಂಚಾಯಿತಿ ಸಭಾಬಾಳೆ ನಡೆದ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ತಿಳಿಸಿದರು. ಸದ್ಯಲೇ ಮುಂಗಾರು ಮಳೆ ಸುರಾದೆ, ಮಳೆಯಿಂದ ಆಗುವಂತಹ ಕಷ್ಟ ನಷ್ಟಗ ಸೇರಿದಂಗೆ ಪ್ರಕೃತಿ ವಿಕೋಪನ ಎದುರಿಸಿಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಯಾರಾಗಿ ಎಚ್ಚರ ತಕೊಂಡು ಸರಿಯಾಗಿ ಕೆಲಸ ಮಾಡಕ್ಕೂ ಜಿಲ್ಲಾಧಿಕಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕ್ವಾಟೆ ಪೀಡರ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಇಂಡಸ್ಟ್ರಿಯಲ್ ಏರಿಯಾ, KSRTC ಪ್ರಕೃತಿ ಬಡಾವಣೆ, ಗೌಳಿ ಬೀದಿ, ಚೌಕಿ, ನಗರಸಭೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಬ್ಯಾಂಕ್ ಅಧಿಕಾರಿಗಳ ಮತ್ತು ಗುಮಸ್ತರ ಚಾಕರಿಗಳಿಗೆ ಸೇರಿಸಿ ಕಣಿಕೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿನ ಕೊಟ್ಟವೆ. ತರಬೇತಿ ತಕಣಿಕೆ ಕುಸಿರವು ಇದೇ ತಿಂಗಳ ತಾರೀಕು 30ರೊಳಗೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆನೊಳಗೆ ಹೆಸರು ಕೊಡಕುತ್ತ ವಿದ್ಯಾನಿಲಯದ ಕುಲಸಚಿವರು ತಿಳಿಸೋಳು. ಹುದುಗುರು ಗ್ರಾಮದಲ್ಲಿರುವ ಸಾಮಾಜಿಕ ಅರಣ್ಯ ವಲಯದ ಸಸ್ಯಕ್ಷೇತ್ರದಲ್ಲಿ 50 ತರಹದ ಹಣ್ಣಿನ ಮೊದ್ದುನ ಕಾಡು ಗಿಡಗಳ ಬೆಳೆಸೋಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ಯೋಗ ಚೀಟಿ ತಗೊಂಡಿರುವ BPL ಕಾರ್ಡ್ನವು ಈ ಯೋಜನೆಯಲ್ಲಿ ಗಿಡಗಳ ಪುಕ್ಸಟ್ಟಾಗಿ ತಗಣಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕನಸುಗಳನ್ನು ರೂಪಿಸಿ ಈ ರೀತಿಯ ಇಮ್ಯಾನಿಮಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನಿಮಲ್ ಸಿಲ್ಕ್ಸ್ ಇರಿಟಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಹುಡುಗಿರ ಉದ್ಯೋಗಾಕಾಂಕ್ಷೆಗಳಿಗೆ ಅದ್ಭುತ ಅವಕಾಶ. ಕಲ್ಯಾಣಿ ಮೋಟಾರ್ಸ್ ವತಿಯಿಂದ ಉದ್ಯೋಗ ಮೇಳ. ಹಲವು ಹುದ್ದೆಗಳಿಗೆ ನೇಮಕಾತಿಗಾಗಿ ಇದೇ May 26ರಂದು ಮಡಿಕೇರಿಯ ಕೊಡವ ಸಮಾಜ ಕಾಂಪ್ಲೆಕ್ಸ್ ನಲ್ಲಿರುವ ಹೋಟೆಲ್ ಫೋರ್ಟ್ ಮಾರ್ಕರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಆಸಕ್ತರು ತಮ್ಮ ಸ್ವವಿವರ, ಮಾರ್ಕ್ಶೀಟ್, ಸ್ಯಾಲರಿ ಸ್ಲಿಪ್ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂಪರ್ಕಿಸಿ 9845378454. ನೀವು ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ಧೂಮಪಾನ, ಮದ್ಯಪಾನ ಚಟಗಳಿಗೆ ಅಥವಾ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿದ್ದಲ್ಲಿ ಕೂಡಲೇ ಮೈಸೂರಿನ ವಿವೇಕ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳ 4ನೇ ಶನಿವಾರ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆಯ ಕೂರ್ಗ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನಡೆಸಲಾಗುವ ಮಾನಸಿಕ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ವಿವರಗಳಿಗೆ ಸಂಪರ್ಕಿಸಿ 6364111004. ಕಂಬಿಬಾಣೆ ಶ್ರೀರಾಮ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ 8ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ ಇದೇ 26ರಂದು ಶುಕ್ರವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದವರೆಗೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀರಾಮ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಸಮಿತಿ, ಕಂಬಿಬಾಣೆ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಬಿರುನಾಳಿ ಗ್ರಾಮ ಅಣ್ಣಳ ಮಾಡ ಒಕ್ಕತ್ರ ಗುರುಕಾರಣಂಗ್ ಮೀದಿಬೆಪ್ಪ ಕಾರ್ಬಾರ್ ಇದೇ ಇರೋ ತಾರಂಗ್ ಬುಳ್ಯಾಚ ಪಲಾಕ ಒಕ್ಕತ್ರ ಕೈ ಮಾಡತ್ಲ ನಡ್ಪ ಒಕ್ಕಕಾರ ತಾಮನೆ ಮೋಳಿಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಅಣ್ಣಳ ಮಾಡ ಒಕ್ಕತ್ರ ಅಧ್ಯಕ್ಷ ಪಿಂಗ್ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೆಲಗರೆ ಈಗ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಈ ಕಾಲತ್ರ ಮಳೆಗಾಲತ್ರ ಸಮಯತ್ ಪ್ರಕೃತಿ ಚಳಿರಂದಂತ ಸಂದರ್ಭ ಎನ್ನೆಂಗಿ ಅದು ಮುಟ್ಟು ಚೆಂಗಿ ಅದನ್ನ ವ್ಯವಸ್ಥಿತ ಆಯ್ತು ನಿರ್ವಹಣೆ ಮಾಡುವಕ್ಕೆ ಜಿಲ್ಲಾ ವಿಪತ್ತು ಪಿಂಜ ನಿರ್ವಹಣಾ ಪ್ರಾಧಿಕಾರ ಅವಶ್ಯ ತಯಾರಿನ ಮಾಡಿಡಿತು. ಈ ನಿಟ್ಟಲ್ಲಿ ಭೂಮಿ ಜರಿಯುವೋ ಕೊಳೆ ಮರೆಯುವೋ ಮಳೆ ನಷ್ಟ ಭೂಮಿ ಪುದಿದಾಯಿತು ಬಿರುಕು ಬಿಡುವೋ ಕೂಡ ನನಕ್ಕೆ ಪ್ರಕೃತಿ ಚಡಿಕೆ ಸಂಬಂಧಪಟ್ಟ ಪುಕಾರನ ದಿನತ್ರ 24 ಗಂಟೆ ವಾರತ್ರ 7 ದಿನವೂ ಕಾರ್ಯನಿಹಿಸುವ ಜಿಲ್ಲಾ ವಿಪತ್ತು ನಿರ್ವಹಣಾ ಕಂಟ್ರೋಲ್ ರೂಮ್ ನಂಬರ್ 08 2 7 7 ಇಲ್ಲೆಂಗಿ 2 2 1 0 9 9 ನಂಬರ್ ಫೋನ್ ಮಾಡಿ ಕೊಡ್ಕೊಲ್ಲೊಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಬದಲಾಯಿನುಳ್ಳ ಹವಾಮಾನ ಕೂಡಿನಕ್ಕೆ ಅರ ಆಯ್ನುಳ್ಳ ಜಾಗತಿಕ ತಾಪಮಾನ ಎಲ್ಲ ರಾಷ್ಟ್ರ ಅದುಪಚಿಟ್ಟುಳ್ಳಂಥ ಸವಾಲಾಯಿತುಂಡು. ಈ ಜಾಗತಿಕ ಸಮಸ್ಯೆನ ತರಪ್ಪ ನಟ್ಟಲು ಪಿಂಜ ಮರಗಿಡತರ ಮೇದ ಜನರಲ್ಲಿ ಕೊದಿಬೊಳ್ತುವ ಕಾಯ್ತು ಬಾರೆ ಬಾರೆ ಯೋಜನೆರ ಅಡಿಲು ಸೋಮರಪೇಟೆ ಸಾಮಾಜಿಕ ಅರಣ್ಯ ವಲಯತರ ಆದ ನೆಲೆ ಸೋಮರಪೇಟೆ ಕುಶಲ್ನಗರ ರೋಡರ ಹುದುಗೂರು ಗ್ರಾಮತರ ಸಾಮಾಜಿಕ ಅರಣ್ಯ ವಲಯತರ ನರ್ಸರಿಲು 50 ಬಾರೆ ಬಾರೆ ಕಾಡು ಜಾತಿರ ಗಿಡತನ್ನ ಕೊಡ್ತನು ಉಂಡು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಚೀಟಿ ಉಳ್ಳ ಬಿಪಿಎಲ್ ಕಾರ್ಡ್ ಕಾರಕ ಬಣ್ಣೆ ಆಯ್ತು ಪಿಂಜ ಬಾರೆಲ್ಲ ಅರ್ಹಂಗ ಬಾರೆ ಬಾರೆ ಯೋಜನೆ ಅಡಿಲು ಸರ್ಕಾರ ನಿರ್ಕ ಮಾಡಿತುಳ್ಳ ಕ್ರಯಕ್ಕೆ ಕಾಡು ಜಾತಿರ ಗಿಡತನ್ನ ಪಡೆದೋಲು. ಇರಾದೆ ಉಳ್ಳವು ಆರ್ಟಿಸಿ ಆಧಾರ್ ಕಾರ್ಡ್ ಕೂಟಕ್ಕೆ ಒತ್ತ ದಾಖಲೆಯನ್ನ ಕೊಡ್ತಿದ್ದು ಗಿಡ ಪಡೆದೋಲು ಎಂದು ಸೋಮರಪೇಟೆ ಸಾಮಾಜಿಕ ಅರಣ್ಯ ವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಪೊನ್ನಂಪೇಟೆ ತಾಲೂಕರ ದೇವರಪುರ ಗ್ರಾಮ ಪಂಚಾಯತಿ ಕಡಗನ ದೇವರಪುರ ಗ್ರಾಮದ ನಾಳೆ ನಡಪ ಶ್ರೀ ಅಯ್ಯಪ್ಪ ಪಿಂಜ ಭದ್ರಕಾಳಿ ದೇವಡ ಬೋರ್ಡ್ ನಮ್ಮೆರ ಮಾರಿಪತ್ ಸಾರ್ವಜನಿಕ ಹಿತಾಸಕ್ತಿ ಪಿಂಜ ಕಾನೂನು ಸುವ್ಯವಸ್ಥೆನ ಕಾತೋವು.